ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಮನೆಯಲ್ಲಿ ಮಕ್ಕಳು ನಗುತ್ತಿರಬೇಕು, ಮನದಲ್ಲಿ ಪ್ರೇಮವು ತುಂಬಿರಬೇಕು. ಮನೆಯು ಚಿಕ್ಕದಾಗಿರಬೇಕು. ನೋಡುವ ನೋಟದಿ ಹಿತವಿರಬೇಕು, ಆಡುವ ಮಾತಲಿ ನಯವಿರಬೇಕು. ನೋಡುವ ನೋಟದಿ ಹಿತವಿರಬೇಕು. ಆಡಿಸುವಾತನು ಕಣ್ಮರೆಯಾಗಿ ನೋಡುವನು ಅರಿವಿರಬೇಕು. ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಮನೆಯಲ್ಲಿ ಮಕ್ಕಳು ನಗುತ್ತಿರಬೇಕು, ಮನದಲ್ಲಿ ಪ್ರೇಮವು ತುಂಬಿರಬೇಕು. ಮನೆಯು ಚಿಕ್ಕದಾಗಿರಬೇಕು. ಘನತೆಯ ಮಾರುವುದಿಲ್ಲ, ಕೊಳ್ಳಲು ದೊರಕುವುದಿಲ್ಲ. ದರ್ಪದ ಮೆರೆಯುತ ಮರ್ಯಾದೆಯನು ದರ್ಪದ ಮೆರೆಯುತ ಮರ್ಯಾದೆಯನ್ನು ಪಡೆಯುವೆನೆಂದರೆ ಸಾಧ್ಯವೇ ಇಲ್ಲ. ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಮನೆಯಲ್ಲಿ ಮಕ್ಕಳು ನಗುತ್ತಿರಬೇಕು, ಮನದಲ್ಲಿ ಪ್ರೇಮವು ತುಂಬಿರಬೇಕು. ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಎಲ್ಲರೂ ಮೆಚ್ಚುವ ಹಾಗಿರಬೇಕು, ಬಡವರಿಗಾಸರೆಯಾಗಿರಬೇಕು. ಎಲ್ಲರೂ ಮೆಚ್ಚುವ ಹಾಗಿರಬೇಕು. ತಪ್ಪೆ ಮಾಡಲಿ ದೂರಕ್ಕೆ ತಳ್ಳದೆ ಸೇರಬೇಕಿದ್ದಿರಬೇಕು. ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು. ಮನೆಯಲ್ಲಿ ಮಕ್ಕಳು ನಗುತ್ತಿರಬೇಕು, ಮನದಲ್ಲಿ ಪ್ರೇಮವು ತುಂಬಿರಬೇಕು. ಮನೆಯು ಚಿಕ್ಕದಾಗಿರಬೇಕು. ಆ